ಇದುವರೆಗೆ ಬೆಂಗಳೂರು ಕೇಂದ್ರ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳುತ್ತಿದ್ದೀರಿ. ಆಕಾಶವಾಣಿ ಕಾರವಾರ, ಸಮಯ 6:50.43. ಕೇಳುಗರೆ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೇ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 500 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆಲ್ಲ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಹುಲಿಗಣತಿ ಮತ್ತು ಅದರ ಮಹತ್ವದ ಕುರಿತು ಹಳಿಯಾಳ್ ಅರಣ್ಯ ವಿಭಾಗದಲ್ಲಿ ಉಪ ಸಂರಕ್ಷಣಾಧಿಕಾರಿಗಳಾದ ಅಜ್ಜಯ್ಯ ಜಿಆರ್ ಅವರೊಂದಿಗೆ ಸಂದರ್ಶನ. ಕೇಳುಗರೆ, ಈಗ ನಮ್ಮ ಜೊತೆಯಲ್ಲಿ ಹಳಿಯಾಳ್ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಂತ ಡಾಕ್ಟರ್ ಅಜ್ಜಯ್ಯ ಜಿಆರ್ ಅವರಿದ್ದಾರೆ. ನಾವು ಮನುಷ್ಯರ ಜನಗಣತಿ ಪ್ರತಿ 10 ವರ್ಷಕ್ಕೊಂದ್ಸಲ ಹೇಗೆ ಮಾಡ್ತೀವೋ, ನಮ್ಮ ಅರಣ್ಯ ಪ್ರದೇಶದಲ್ಲಿ ಅನೇಕ ಪ್ರಾಣಿಗಳ ಗಣತಿಯನ್ನು ಕೂಡ ಅರಣ್ಯ ಇಲಾಖೆ ಮಾಡ್ಕೊಂತ ಬರ್ತಾ ಇದೆ. ಇತ್ತೀಚೆಗೆ ನಮ್ಮ ಜಿಲ್ಲೆಯೊಳಗ ಹುಲಿ ಸಂಖ್ಯೆಯನ್ನ ಅಂದ್ರೆ ಗಣತಿಯನ್ನ ಮಾಡಿತು. ಎಷ್ಟು ಪ್ರಮಾಣದಲ್ಲಿ ಹುಲಿ ಇದೆ, ಈಗ ಅವುಗಳ ಪ್ರಮಾಣ ಪ್ರತಿ ವರ್ಷ ಹೆಚ್ಚಾಗ್ತಿದೆಯೋ ಹೇಗೆ, ಅದಕ್ಕೆ ಕಾರಣ ಏನು, ಇಲಾಖೆ ಏನೇನು ಕ್ರಮಗಳನ್ನು ಅನುಸರಿಸ್ತಾ ಇದೆ, ಒಟ್ಟು ನಮ್ಮ ದೇಶದಲ್ಲಿ ಇರುವಂತಹ ಹುಲಿಗಳ ಪರಿಸ್ಥಿತಿ ಹೇಗಿದೆ, ಈ ನಿಟ್ಟಿನೊಳಗೆ ಮಾತಾಡ್ತಾರೆ. ನಮಸ್ತೆ ಸರ್. ನಮಸ್ಕಾರ. ತಾವು ಹುಲಿ ಗಣತಿ ಮಾಡಿದ್ರಿ ಮೊನ್ನೆ, ಈ ಹುಲಿ ಗಣತಿ ಮಾಡುವ ಉದ್ದೇಶ ಏನಾಗಿತ್ತು, ಯಾವಾಗಿಂದ ಮಾಡ್ಕೊಂತ ಬಂದಿದ್ರಿ? ನಾವು ಹುಲಿ ಗಣತಿಯನ್ನ 2006 ಒಂದು ಸಿಸ್ಟಮ್ಯಾಟಿಕ್ ವೇ ನಲ್ಲಿ ನಾವು ಮಾಡ್ತಾ ಇದೀವಿ. ಪ್ರತಿ 4 ವರ್ಷಕ್ಕೊಂದ್ಸಲ, 2006 ಮಾಡಿತ್ತು, 2010 ಮಾಡಿತ್ತು, 2014 ಮಾಡಿತ್ತು, 2018 ಮಾಡಿತ್ತು, ಈಗ ಈ ವರ್ಷದಿಂದ 2022 ಈ ವರ್ಷಕ್ಕೆ ನಾವು ಸ್ಟಾರ್ಟ್ ಮಾಡಬೇಕಾಗಿದೆ. ದೇಶಾದ್ಯಂತ ಅಂದ್ರೆ ನಮ್ಮಲ್ಲಿ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಅಂತ ಇದೆ, ಅಂದ್ರೆ NTA, ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಅಂತ ಭಾರತ ಸರ್ಕಾರದ ಅಡಿಯಲ್ಲಿ ಅವರು ಇದನ್ನ ದೇಶಾದ್ಯಂತ ಕೋಆರ್ಡಿನೇಟ್ ಮಾಡಿ ಇದನ್ನ ಮಾಡ್ತಾರೆ. ಇದು ನಾವು ಮಾಡ್ತಾ ಇರೋದು 5ನೇ ಅಖಿಲ ಭಾರತ ಹುಲಿ ಗಣತಿ, 2021-22 5ನೇ ಸೈಕಲ್ ಅಲ್ಲಿ ಮಾಡ್ತಾ ಇದೀವಿ. ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂದ್ರೆ 5ನೇ ಹುಲಿ ಗಣತಿ ಇದು, ಇದನ್ನ ನಾವು ಕಂಪ್ಲೀಟ್ ಮೊಬೈಲ್ ಅಪ್ಲಿಕೇಶನ್ ಬೇಸ್ಡ್ ಅದರಲ್ಲಿ ನಾವು ಮಾಡ್ತಾ ಇದೀವಿ. M-STRIPES ಅಂತ ಹೇಳಿ ಒಂದು ಅಪ್ಲಿಕೇಶನ್ ಇದೆ, ಅದ್ರ ಬೇಸಿಸ್ ಇಂದ ನಾವೆಲ್ಲದನ್ನು ಮಾಡ್ತೀವಿ. ಇಂಡಿಯಾಲ್ ಏನಾಗ್ತಿತ್ತು ಅಂದ್ರೆ ನಮಗೆ ಬೇರೆ ಬೇರೆ ಫಾರ್ಮ್ ಕೊಟ್ಟಿದ್ರು. ಈಗ ನಾವು ಲೈವ್ ಟ್ರಾನ್ಸಾಕ್ಟ್ ಸರ್ವೆ ಮಾಡಕ್ ಹೋಗ್ತೀವಪ್ಪ ಅಂದ್ರೆ ಅವಾಗ ಅಲ್ಲಿ ಹೋಗಿ ನಾವು ಬರ್ಕೊಂಡು ಮಾಡ್ಬೇಕಾಗ್ತಿತ್ತು, ಈಗ ಆತರ ಇಲ್ಲ, ಮೊಬೈಲ್ ಅಲ್ಲೇ ಎಲ್ಲ ಇರೋದ್ರಿಂದ ಆ ಲೈನ್ ಟ್ರಾನ್ಸಾಕ್ಟ್ ಸರ್ವೆದಲ್ಲಿ M-STRIPES ಅಂತ ಒಂದು ಅಪ್ಲಿಕೇಶನ್ ನಾವು ಆನ್ ಮಾಡಿದ ತಕ್ಷಣ ಇಟ್ ವಿಲ್ ಕ್ಯಾಪ್ಚರ್ ದ ಲೊಕೇಶನ್, ಆಮೇಲೆ ನಾವು ಸ್ಟ್ರೈಟ್ ಲೈನ್ ಹೋಗುತ್ತಾ ಇಲ್ಲ ಅಂತಾನು ಗೊತ್ತಾಗುತ್ತೆ ಅದರಲ್ಲಿ. ಆಮೇಲೆ ಅಲ್ಲಿ ನಾವು ಲೈನ್ ಟ್ರಾನ್ಸಾಕ್ಟ್ ಸರ್ವೆ ಹೋದಾಗ ನೋಡ್ತೀವಲ್ಲ ಅಂದ್ರೆ ಎಷ್ಟು ದೂರದಲ್ಲಿ ಒಂದೇನ ಎದುರುಗಡೆ ಕಾಣ ತಕ್ಷಣ ಒಂದು ಯಾವ್ದೋ ಡೀರ್ ಕಾಣುತ್ತೆ ಅಂತೇಳಿ, ಸ್ಪಾಟೆಡ್ ಡಿಯರ್ ಕಾಣ ತಕ್ಷಣ ನಮ್ಗೆ ಎಷ್ಟೇ ದೂರ ನಡೆದ್ಮೇಲೆ ಕಾಣ್ತು ಅದು, ಆಮೇಲೆ ಎಷ್ಟಿದ್ವು, ನಮ್ಮಿಂದ ಎಷ್ಟು ದೂರ ಇದೆ, ಅದೆಲ್ಲ ರೆಕಾರ್ಡ್ ಆಗುತ್ತೆ ಅದರೊಳಗೆ, ನಾವು ಫೋಟೋ ತಗೊಂತೀವಿ ಅದರಲ್ಲಿ. ಸೊ ಇದರಿಂದ ಏನಾಗುತ್ತೆ, ನಮ್ದು ಡಾಟಾ ಇದೆಯಲ್ಲ ನಾವು ಸೆನ್ಸಸ್ ಮಾಡೋದು, ಇನ್ನೊಂದು ಅಥೆಂಟಿಸಿಟಿನೂ ಸಹ ಜಾಸ್ತಿ ಆಗುತ್ತೆ. ಅಲ್ಲಿ ಯಾವ್ಯಾವ ಪ್ರಾಣಿಗಳು ಇಲ್ಲಿಂದ 100 ನಡೆಯೋದ್ರೊಳಗೆ ಎಷ್ಟು ಸಿಕ್ಕು ನಮ್ಗೆ ಅನ್ನೋದು ಗೊತ್ತಾಗುತ್ತೆ. ಈಗ ಸೈನ್ಸ್ ಸರ್ವೆ ಮಾಡ್ತಾ ಇರ್ತೇವಲ್ಲ, ನಾವು ಕಾರ್ನಿವರ್ ಸೈನ್ಸ್ ಸರ್ವೆ ಅಂತ ಹೇಳಿದೆ, ಇದ್ರೊಳಗೆ ಒಂದು 2 ಇರ್ತದೆ ಅಂತೇಳಿ, ಅಥವಾ 5 ಇರ್ತದೆ. ಇಫ್ ಅದನ್ನ ಸ್ಟಾರ್ಟ್ ಮಾಡಿದ ತಕ್ಷಣ ನೀವು ಸ್ಟಾರ್ಟಿಂಗ್ ಪಾಯಿಂಟ್ ಅದರಲ್ಲಿ ಗೊತ್ತಾಗುತ್ತೆ, ಅದನ್ನ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಹಾಕ್ತೀರಿ.

ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಇಲಾಖೆ. ನಮ್ಮ ಕರ್ನಾಟಕದ ವಿವಿಧ ಭಾಗದಲ್ಲಿ ಅರಣ್ಯ ಪ್ರದೇಶದೊಳಗೆ ವಾಸ ಮಾಡ್ತವೆ. ಒಂದು ಹುಲಿ ವಾಸ ಮಾಡಬೇಕಂದ್ರೆ ಇಷ್ಟು ಜಾಗ ಬೇಕು, ಇಂಥ ಸಂಪನ್ಮೂಲ ಬೇಕು, ಹೀಗೆ ಇರಬೇಕು, ಅಲ್ಲಿ ಹ್ಯಾಬಿಟೇಟ್ ಅಂದ್ರೆ ವಾತಾವರಣ ಕೂಡ ಹೀಗೆ ಇರಬೇಕು ಅಂತ. ಆ ನಿಟ್ಟಿನೊಳಗೆ ನಾವು ಅದಕ್ಕೆ ಬೇಕಾದಂತ ವಾತಾವರಣವನ್ನ ಒದಗಿಸಿಕೊಡ್ಲಿಕ್ಕೆ ಎಲ್ಲ ಸರ್ವ ಪ್ರಯತ್ನ ನಾವು ಮಾಡ್ತಾನೆ ಇರ್ತೀವಿ. ಹಾಗಾಗಿ ಈಗ ಸಂಖ್ಯೆ ಜಾಸ್ತಿ ಹಾಕೊಂತ ಹೋಯ್ತು ಅಂದ್ರೆ ಮತ್ತೇನ್ರ ಸಮಸ್ಯೆ ಆಗತ್ತಾ? ಸಂಖ್ಯೆ ಜಾಸ್ತಿ ಆಗ್ತಾ ಹೋದಂಗೆ ಅಂದ್ರೆ ನಾವು ಒಂದು ಪ್ರತಿಯೊಂದು ಒಂದು ಹ್ಯಾಬಿಟೇಟ್ಗೆ ಒಂದು ವಾಸಸ್ಥಾನಕ್ಕೆ ತನ್ನದೇ ಆದಂತ ಒಂದು ಕ್ಯಾರಿಯಿಂಗ್ ಕೆಪಾಸಿಟಿ ಅಂತ ಇರುತ್ತೆ. ಆ ಕ್ಯಾರಿಯಿಂಗ್ ಕೆಪಾಸಿಟಿ ಮೀರ್ತು ಅಂದಾಗ ಮಾನವ ಪ್ರಾಣಿ ಜೊತೆಗಿನ ಸಂಘರ್ಷ ಸ್ಟಾರ್ಟ್ ಆಗುತ್ತೆ. ಈಗ ನಮ್ಮಲ್ಲಿ ಕೆಲವೊಂದು ಭಾಗದಲ್ಲಿ ಆಲ್ರೆಡಿ ಎಲಿಫೆಂಟ್ ಇಂದ ಆಗ್ತಾ ಇದೆ, ಇವನ್ ಹುಲಿ ಮಾನವ ಸಂಘರ್ಷಗಳು ಸಹ ಆಗ್ತಾ ಇದಾವೆ. ಸೊ ನಾವು ಅದಕ್ಕೆ ಒಂದು ಆ ವಾಸಸ್ಥಾನಕ್ಕೆ ಅಥವಾ ಹ್ಯಾಬಿಟೇಟ್ಗೆ ಎಷ್ಟು ಕ್ಯಾರಿಯಿಂಗ್ ಕೆಪಾಸಿಟಿ ಇದೆ ಅಷ್ಟಕ್ಕೆ ನಾವು ಸೀಮಿತಗೊಳಿಸಬೇಕಾಗಿದೆ. ಆಮೇಲೆ ಇದನ್ನ ಈ ತರ ಹ್ಯಾಬಿಟೇಟ್ಗೆ ಸೀಮಿತಗೊಳಿಸೋದಂದ್ರೆ ಹೆಂಗೆ ಅಂದ್ರೆ, ಇವನ್ನೆಲ್ಲ ಟೈಗರ್ ಇವೆಲ್ಲ ಒಂದು ಟೆರಿಟೋರಿಯಲ್ ಅನಿಮಲ್ಸ್ ಇರ್ತವೆ. ಈಗ ಯಾವ್ದಾದ್ರು ಒಂದು ಒಂದು ವಾಸಸ್ಥಾನ ಅಂದ್ರೆ ಅಲ್ಲಿಗೆ ಓವರ್ ಫ್ಲಡ್ ಆಯ್ತು ಅಂದ ತಕ್ಷಣ ಅದು ನಮಗೆ ಅದು ಕನೆಕ್ಟಿವಿಟಿ ಕಾಂಟಿನ್ಯೂಸ್ ಫಾರೆಸ್ಟ್ ಇತ್ತು ಅಂದ್ರೆ ಅವು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗ್ತವೆ. ಸೊ ಇದರಿಂದ ಕ್ಯಾರಿಂಗ್ ಕೆಪಾಸಿಟಿ ಅದಕ್ಕೆ ಗೊತ್ತಾಗುತ್ತೆ. ಅಂದ್ರೆ ನಾವು ಫಾರೆಸ್ಟ್ ಕಾಂಟಿನ್ಯೂಸ್ ಇದ್ದಾಗ ಅಂದ್ರೆ ಒಂದಕ್ಕೊಂದು ಅಟ್ಯಾಚ್ ಇದ್ದಾಗ ಅಲ್ಲಿ ಮುಗಿತು ಅಲ್ಲಿ ಅದು ಕೆಪಾಸಿಟಿ ಮುಗಿತು ಅಂದ ತಕ್ಷಣ ಅದು ಅಡ್ಜಸೆಂಟ್ ಫಾರೆಸ್ಟ್ ಗೆ ಹೋಗಿ ಅಲ್ಲಿ ಮತ್ತೆ ಅದರ ಟೆರಿಟರಿನ ಎಸ್ಟಾಬ್ಲಿಷ್ ಮಾಡೋಕೆ ಪ್ರಯತ್ನ ಪಡ್ತವೆ. ಯಾವಾಗ ಹ್ಯಾಬಿಟೇಟ್ ಫ್ರಾಗ್ಮೆಂಟೇಷನ್ ಆಗಿರುತ್ತೆ, ಯಾವಾಗ ಒಂದು ಫಾರೆಸ್ಟ್ ಇನ್ನೊಂದು ಫಾರೆಸ್ಟ್ ಗೂ ಏನು ಕಂಟಿನ್ಯೂಸಿಟಿ ಇರಲ್ಲ, ಅಡ್ಜಸೆಂಟ್ ಇರಲ್ಲ, ಸ್ವಲ್ಪ ಏನೋ ಫ್ರಾಗ್ಮೆಂಟ್ ಆಗಿರುತ್ತೆ, ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಅವು ಇಲ್ಲಿ ಮಾನವನ ವಾಸಸ್ಥಾನಗಳು ಇರ್ತವೆ, ಅಲ್ಲಿ ಬಂದು ತೊಂದರೆ ಈಗಂತರ ಸಂಘರ್ಷ ಆಗ್ತದೆ, ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ರೀತಿ ಗಣತಿ ನಮ್ಮ ಬೇರೆ ಯಾವ್ಯಾವ ಪ್ರಾಣಿಗಳಲ್ಲಿ ಮಾಡ್ತೀವಿ? ನಮ್ಮಲ್ಲಿ ಎಲಿಫೆಂಟ್ಗೆ ಮಾಡ್ತಾರೆ, ಅದನ್ನು ಸಹ ಒಂದು ಇಷ್ಟೊಂದು ಸಿಸ್ಟಮ್ಯಾಟಿಕ್ ಅಂದ್ರೆ ಒಂದು ಇಂಟೆನ್ಸ್ ಇಲ್ಲದ್ರು ಅದನ್ನು ಮಾಡ್ತಾರೆ. ಅದು ಬಿಟ್ಟರೆ ಕೆಲವೊಂದಿಷ್ಟು ಎಲ್ಲೆಲ್ಲಿ ಸ್ಪೆಸಿಫಿಕ್ ಪಾಪ್ಯುಲೇಷನ್ ಇರುತ್ತೆ ಅಂದ್ರೆ ನಾವು ಸೆನ್ಸಸ್ ಅಂತ ಹೇಳ್ಬೋದು, ಸರ್ವೆ ಅಂತ ಹೇಳ್ಬೋದು ಅಂತ ನಮ್ಗೆ ಅನ್ಸುತ್ತೆ. ಅಲ್ಲಿ ಆ ತರ ಮಾಡ್ತಾರೆ. ನಮಗೀಗ ಲಯನ್ ಟೈಲ್ ಮಕಾಕ್ ಇದೆ, ಅಲ್ಲಿ ಎಲ್ಲ ಕಡೆ ಇರೋದಿಲ್ಲ, ಅದು ಕೆಲವೊಂದಿಷ್ಟು ಭಾಗ ಇರುತ್ತೆ ಅಲ್ಲಿ ಮಾಡ್ತಾರೆ. ಆಮೇಲೆ ಈ ತರ ಕೆಲವೊಂದು ಸ್ಪೆಸಿಫಿಕ್ ಬರ್ಡ್ಸ್ ಇರ್ತವೆ ಅಂತವಕ್ಕೆ ಎಲ್ಲಿ ಅವಳು ಸ್ಪೆಸಿಫಿಕ್ ವಾಸಸ್ಥಾನ ಇರ್ತದಲ್ಲ ಅಲ್ಲಿ ಮಾಡ್ತಾರೆ. ಅದರ್ವೈಸ್ ಅಂದ್ರೆ ಕಂಪ್ಲೀಟ್ ಒಂದು ಆಲ್ ಇಂಡಿಯಾ ಕೋಆರ್ಡಿನೇಟೆಡ್ ಸೆನ್ಸಸ್ ಆಗೋದು ಬಹಳ ಸಿಸ್ಟಮ್ಯಾಟಿಕ್ ಇಲ್ಲಿ ಟೈಗರ್ಗೆ. ಇಲ್ಲಿ ವೈಜ್ಞಾನಿಕವಾಗಿ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಅದು ಹೇಗೆ? ಸ್ವಲ್ಪ ಟೈಗರ್ ಸೆನ್ಸಸ್ ನ ನಾವು ಮೂರು ಫೇಸ್ ಅಲ್ಲಿ ಮಾಡ್ತೀವಿ. ಈಚ್ ಫೇಸ್ ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಸರ್ವೆ ಮಾಡ್ತೀವಿ. ಒಂದು ಫಸ್ಟ್ ಫೇಸ್ ಅಲ್ಲಿ ಸೈನ್ ಸರ್ವೆ ಅಂತ ಮಾಡ್ತೀವಿ. ಸೈನ್ ಸರ್ವೆ ನಲ್ಲಿ ಏನಂದ್ರೆ ನಾವು ಲಾರ್ಜ್ ಅರ್ಬಿವರ್ಸ್ ಅಂದ್ರೆ ನಾವು ಎಲಿಫೆಂಟ್ ಕಾಟಿ ಆತರದ್ದು ಮತ್ತೆ ಕಾರ್ನಿವರ್ಸ್ ಅವುಗಳದ್ದು ಪಾಪ್ಯುಲೇಷನ್ ನಾವು ಇನ್ಫಾರ್ಮ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ಸರ್ವೆ ಮಾಡಿ ಅವಳು ಪಗ್ ಮಾರ್ಕ್ಸ್ ಮೇಲೆ ಸ್ಕ್ಯಾಟ್ ಮೇಲೆ ಅದ್ರ ಮೇಲೆ ಮಾಡಕ್ಕೆ ಪ್ರಯತ್ನ ಪಡ್ತೀವಿ. ಅದೇ ರೀತಿ ಫೇಸ್ ಒನ್ ಅಲ್ಲಿ ಲೈನ್ ಟ್ರಾನ್ಸಾಕ್ಟ್ ಅಂತ ಬರುತ್ತೆ. ಇದರಲ್ಲಿ ಪ್ರೇ ಪಾಪ್ಯುಲೇಷನ್ ನಾವು ಎಷ್ಟಿದೆ ಅಂತೇಳಿ ನೋಡೋದಕ್ಕೆ ಪ್ರಯತ್ನ ಪಡ್ತೀವಿ. ಇದೇ ರೀತಿ ನಾವು ಈ ಕಾರ್ನಿವರಸ್ ಸೈನ್ ಸರ್ವೆ ಇವನ್ನೆಲ್ಲ ಮಾಡ್ಬೇಕಾರ ಅವ್ರು ಸ್ಕ್ಯಾಟ್ ಇರುತ್ತಲ್ಲ ಅದು ಫೀಕಲ್ ಮಟೀರಿಯಲ್ ಅದನ್ನು ತಗೊಂಡು ನಾವು ಜೆನೆಟಿಕ್ ಸ್ಯಾಂಪ್ಲಿಂಗ್ ಇದನ್ನು ಮಾಡ್ತೀವಿ. ಅಂಗುಲೇಟ್ ಅಬಂಡೆನ್ಸ್ ಸರ್ವೆ ಇಂಡೆಕ್ಸ್ ಅಂತೇಳಿ ಮಾಡ್ತೀವಿ. ಹ್ಯೂಮನ್ ಡಿಸ್ಟರ್ಬೆನ್ಸ್ ಇಂಡೆಕ್ಸ್ ಅಂತೇಳಿ ಅಂದ್ರೆ ನಾವು ಒಂದು ಡಾಟಾ ಕಲೆಕ್ಟ್ ಮಾಡಿ ಇವನ್ನೆಲ್ಲ ಒಂದು ತಗೊಂಡ್ತೀವಿ ಎರಡನೇ ಫೇಸ್ ಅಲ್ಲಿ. ಅದು ಕಂಪ್ಲೀಟ್ ರಿಮೋಟ್ ಸೆನ್ಸಿಂಗ್ ತರ WI ಅವರು ಮಾಡ್ತಾರೆ. ಇದರಲ್ಲಿ ಏನಂದ್ರೆ ಬೇಸ್ಡ್ ಆನ್ ಸ್ಯಾಟಲೈಟ್ ಇಮೇಜರಿ ಬೇಸಿಸ್ ಮೇಲೆ ಅಲ್ಲಿ ಹ್ಯೂಮನ್ ಫುಟ್ ಪ್ರಿಂಟ್ ಇಂಡೆಕ್ಸ್ ಏನಿದೆ ಅಂತೇಳಿ, ಆಮೇಲೆ ಹ್ಯಾಬಿಟೇಟ್ ಇಂಡೆಕ್ಸ್ ಆಗಿದೆ, ಅಲ್ಲಿ ಲ್ಯಾಂಡ್ಸ್ಕೇಪ್ ಇಂಡೆಕ್ಸ್ ಆಗಿದೆ ಅಂತೇಳಿ ಅದನ್ನ ಮಾಡೋದು WI ಅವರು ಮಾಡ್ತಾರೆ. ಈಗ ಫೇಸ್ ತ್ರೀ ಅಲ್ಲಿ ಅಲ್ಲಿ ಬರೋದು ನಮ್ದು ಅಲ್ಲಿ ಅಬ್ಸಲ್ಯೂಟ್ ಅಬಂಡೆನ್ಸ್ ನಾವು ನೋಡೋದಕ್ಕೆ ಅಲ್ಲಿ ಕ್ಯಾಮ್ರಾ ಟ್ರ್ಯಾಪ್ ನ ನಾವು ಹಾಕಿ ಈ ಕ್ಯಾಮ್ರಾ ಟ್ರ್ಯಾಪ್ ಇಮೇಜಸ್ ಇಂದ ನಾವು ಅವ್ರದ್ದು ಟೈಗರ್ ಎಷ್ಟು ಪಾಪ್ಯುಲೇಷನ್ ಇದೆ ಅಂತೇಳಿ ನಾವು ಕ್ಯಾಮ್ರಾ ಟ್ರ್ಯಾಪ್ ಮಾಡಿದ್ರೆ ನಾವು ಮಾರ್ಕ್ ಕ್ಯಾಪ್ಚರ್ ಅಂಡ್ ರೀಕ್ಯಾಪ್ಚರ್ ಅಂತ ಇದೆ ಅಂದ್ರೆ ಬೇರೆ ನಮ್ಗೆ ಎಂ ಸ್ಟ್ರೈಪ್ಸ್ ಅಂತ ಒಂದು ಬೇರೆ ಸಾಫ್ಟ್ವೇರ್ ಇದಾವೆ. ನಾವು ಅಷ್ಟೊಂದು ಕ್ಯಾಮ್ರಾ ಹಾಕ್ತಿವಿ. ಈಚ್ ಕ್ಯಾಮ್ರಾ ಅಂದ್ರೆ ನಾವು ಫಸ್ಟ್ ಎರಡು ಫೇಸ್ ಅಲ್ಲಿ ನಾವ್ ಏನ್ ಮಾಡ್ತೀವಿ ಸೈನ್ ಸರ್ವೆ ಮತ್ತು ಲೈನ್ ಟ್ರಾನ್ಸಾಕ್ಟ್ ಸರ್ವೆ. ಅಲ್ಲಿ ಏನಾಗುತ್ತೆ ನಮ್ಗೆ ಲೈನ್ ಟ್ರಾನ್ಸಾಕ್ಟ್ ಸರ್ವೆ ಮಾಡಿದಾಗ ಪ್ರೇ ಪಾಪ್ಯುಲೇಷನ್ ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಸೈನ್ ಸರ್ವೆ ಮಾಡಿದಾಗ ಸಹ ಕಾರ್ನಿವರ್ಸ್ ಪಾಪ್ಯುಲೇಷನ್ ಇದೆ ಅಂತ. ಸೊ ನಾವು ಪೂರ್ತಿ ನಮ್ದೇನು ಫಾರೆಸ್ಟ್ ಏರಿಯಾ ಇದೆ ಅದನ್ನ ಗ್ರಿಡ್ ಮಾಡ್ತೀವಿ 2 km² grid ಅಲ್ಲಿ. ಈಚ್ ಒಂದು 2 km² grid ಗೆ ಒಂದು ಕ್ಯಾಮ್ರಾ ಅಟ್ಲೀಸ್ಟ್ ಒಂದು ಕ್ಯಾಮ್ರಾ ಬರೋ ತರ ನಾವು ಕ್ಯಾಮ್ರಾ ಟ್ರ್ಯಾಪ್ಸ್ ನ ಹಾಕ್ತೀವಿ. ಸೊ ಯಾವ್ದು ಏರಿಯಾನು ಸಹ ಮಿಸ್ ಆಗದೆ ಇದ್ದಂಗೆ ನಾವು ಮಾಡ್ತೀವಿ. ಹಾಗಾಗಿ ಕೊನೆಗೆ ಎಲ್ಲವನ್ನ ವೈಜ್ಞಾನಿಕವಾಗಿ ಪರಿಶೀಲನೆ ಮಾಡಿ ಆ ನಂತರ ರಿಸಲ್ಟ್ ಕೊಡೋದು. ಹೌದು, ಇದಾದ್ಮೇಲೆ ಮತ್ತೆ ಅದು ಒಂಥರ ನಾವು ಡಾಟಾ ಅನಾಲಿಟಿಕ್ಸ್ ಅಂತೇಳಿ ಏನು ಮಾಡ್ತೀವಿ. ಇದರಿಂದ ಇಷ್ಟೊಂದು ಡಾಟಾ ಬರುತ್ತೆ ಅಂದ್ರೆ ನಾವು ಪ್ರೇ ಪಾಪ್ಯುಲೇಷನ್ ಇಂದಲೂ ನಮ್ಗೆ ಕೆಲವೊಂದಿಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ. ಆಮೇಲೆ ಸೈನ್ಸ್ ಸರ್ವೆ ಮಾಡಿದಾಗ ಬರೋ ಪಾಪ್ಯುಲೇಷನ್ ಅದರಿಂದಲೂ ಸ್ವಲ್ಪ ಇನ್ಫಾರ್ಮೇಶನ್ ಸಿಗುತ್ತೆ. ಆಮೇಲೆ ನಾವು ಲ್ಯಾಂಡ್ಸ್ಕೇಪ್ ಇಂಡೆಕ್ಸ್, ಹ್ಯಾಬಿಟೇಟ್ ಇಂಡೆಕ್ಸ್ ಇವನ್ನೆಲ್ಲ ಮಾಡಿದಾಗ ನಾವು ಕೊನೆ ಕ್ಯಾಮ್ರಾ ಟ್ರ್ಯಾಪ್ ಇಮೇಜಸ್ ಅವು ಕೋರ್ಲೇಟ್ ಆಗೋ ಲೆವೆಲ್ಗೆ ಬರುತ್ತೆ ಅದು. ಸೊ ಇದು ಒಂಥರ ಬಹಳ ಸಿಸ್ಟಮ್ಯಾಟಿಕ್ ವೇಯಲ್ಲಿ, ವೆರಿ ಸೈಂಟಿಫಿಕ್ ವೇಯಲ್ಲಿ ನಾವು ಮಾಡುವಂತ ಒಂದು ಸೆನ್ಸಸ್. ಎರರ್ಸ್ 1-2% ಇರುತ್ತೆ, ಎರರ್ಸ್ ಇದೆ ಇರುತ್ತೆ, ಎರರ್ಸ್ ಇರುತ್ತೆ. ಹಾಗಾಗಿ ನಮ್ಮ ಅರಣ್ಯ ಪ್ರದೇಶ ಆರೋಗ್ಯಪೂರ್ಣವಾಗಿ ಇದೆ ಮತ್ತು ಬೆಳೀತಾ ಇದೆ ಅನ್ನುವಂಥದ್ದು ಏನು ಹೇಳ್ತೀರಿ ಒಟ್ಟಾರೆ? ನಮ್ಮ ಈ ರೀತಿಯಾಗಿ ಆರೋಗ್ಯಪೂರ್ಣವಾಗಿ ನಮ್ಮ ಅರಣ್ಯ ಪ್ರದೇಶ ಇದೆ ಅಂತ ಹೇಳೋದು ಖುಷಿ ಕೊಡುವಂಥದ್ದು ತಾವು ಮುಖ್ಯಸ್ಥರಾಗಿ. ಅಂದರೆ ನಾನು ಅವಾಗ ಮುಂಚೆನೂ ಹೇಳಿದೆ, ಈಗ ನಾವು ಟೈಗರ್ ಎಸ್ಟಿಮೇಷನ್ಗೆ ಬಹಳ ಇಂಪಾರ್ಟೆನ್ಸ್ ಕೊಡೋ ಉದ್ದೇಶನೇ ಇದು. ಅದು ಅಪೆಕ್ಸ್ ಪ್ರಿಡೇಟರ್ ಆಗಿರೋದ್ರಿಂದ ನಮ್ದು ಓಲ್ ನಮ್ಮ ಅರಣ್ಯದ ಹೆಲ್ತ್ ಆರೋಗ್ಯವನ್ನ ಗೊತ್ತಾಗುತ್ತೆ. ಆಮೇಲೆ ನಾವೇನು ಪ್ರೊಟೆಕ್ಷನ್ ಮೆಜರ್ಸ್ ತಗೊಂಡಿದ್ದೀವಿ, ಕನ್ಸರ್ವೇಷನ್ ಎಫರ್ಟ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತೆ ನಮ್ಮ ವಿವಿಧ ರಾಜ್ಯ ಸರ್ಕಾರಗಳು ಮಾಡ್ತಾ ಇದಾವೆ, ಅರಣ್ಯ ಇಲಾಖೆ ಮಾಡ್ತಾ ಇದೆ, ಸೊ ಇವೆಲ್ಲವೂ ಸಹ ನಮಗೆ ಟೈಗರ್ ಸೆನ್ಸಸ್ ಮಾಡಿದಾಗ ಗೊತ್ತಾಗುತ್ತೆ. ಅದೇ ರೀತಿ ಇದಕ್ಕೆ ಬಹಳಷ್ಟು ಇಲಾಖೆ ಪ್ರತಿಯೊಬ್ಬರೂ ಸಹ ಈಗ ಆಲ್ರೆಡಿ ನಮ್ಮಲ್ಲಿ ಒಂದು 2 ಫೇಸ್ನ ಟ್ರೈನಿಂಗ್ ಆಗೋಗಿದೆ. ಟ್ರೈನರ್ಸ್ ಟ್ರೈನಿಂಗ್ ಆಗಿತ್ತು, ಮತ್ತೆ ಟ್ರೈನರ್ಸ್ ಇಂದ ಮತ್ತೆ ಯಾರು ಫೀಲ್ಡ್ ಎಕ್ಸಿಕ್ಯೂಟಿವ್ಸ್ ಇದಾರೆ ಅವರಿಗೂ ಸಹ ಟ್ರೈನಿಂಗ್ ಆಗಿದೆ. ಈ ಮಂತ್ ಎಂಡಿಂದ ನಾವು ಚಿಕ್ಕಮ್ಮಿ ಲೈನ್ ಟ್ರಾನ್ಸಾಕ್ಟ್ ಸರ್ವೆನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಬೆಟರ್ ಎಫರ್ಟ್ ಇಂದ ನಾವು ಎಲ್ಲ ನಮ್ಮ ದೇಶದಲ್ಲೇ ಅಟ್ಲೀಸ್ಟ್ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕೇಂದ್ರ ಸರ್ಕಾರದಲ್ಲಿ ಫಸ್ಟ್ ಮುಗಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಈಗ ನಾವು ಅರಣ್ಯ ಇಲಾಖೆಯಿಂದ ಅರಣ್ಯೀಕರಣ ಮಾಡುವಂತ ಸಂದರ್ಭದೊಳಗೆ ಕೆಲವೊಂದಿಷ್ಟು ಅರಣ್ಯ ಪ್ರದೇಶದಲ್ಲಿ ಎಲ್ಲೆಲ್ಲಿ ಖಾಲಿ ಜಾಗ ಇದೆ, ಎಲ್ಲೆಲ್ಲಿ ಸಾಧ್ಯತೆ ಇದೆ, ಅಲ್ಲೆಲ್ಲನೂ ಗಿಡಗಳನ್ನು ನೆಡುವಾಗ ಇಲ್ಲಿ ಪಕ್ಷಿ ಸಮುದಾಯ, ಇಲ್ಲಿ ಪ್ರಾಣಿ ಸಮುದಾಯ, ಅವ್ರಿಗೆ ಬೇಕಾದಂಥ ಆಹಾರ ಸಿಗುವಂಥದ್ದು, ಹಣ್ಣು ಹಂಪಲು ಸಿಗುವಂಥದ್ದು, ಕಾಯಿ ಸಿಗುವಂಥದ್ದು, ಎಲೆಗಳು ಸಿಗುವಂಥದ್ದು, ಇದನ್ನು ಗಮನದಲ್ಲಿ ಇಟ್ಕೊಂಡು ಮಾಡಿದ್ರೆ ಒಳ್ಳೇದಾ ಅಂತ. ಹಾಂ, ನಾವು ಈಗ ಅರಣ್ಯೀಕರಣ ಮಾಡ್ಬೇಕಾದ್ರೆ ಇವನ್ನೆಲ್ಲ ತಾವೇನು ಹೇಳ್ತಾ ಇದ್ರಿ ಅವನ್ನೆಲ್ಲ ಗಮನದಲ್ಲಿ ಇಟ್ಕೊಂಡೇ ಮಾಡ್ತೀವಿ ನಾವು ಏನೇ ಈಗ ಅರಣ್ಯೀಕರಣ ಮಾಡ್ಬೇಕಾರೆ. ಏಕೆಂದರೆ ನಾವು ಬಯೋಡೈವರ್ಸಿಟಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿದೆ. ನಾವು ಆ್ಯಕ್ಚುಲಿ ಈ ರೀಸೆಂಟ್ ಪಾಸ್ಟ್ ನಮ್ಮಲ್ಲಿ ಒಂದು ನಮ್ಮ ಹೆಡ್ ಆಫೀಸ್ನಲ್ಲಿ ಒಂದು ಸಹ ಸರ್ಕ್ಯುಲರು ಸಹ ಒಂದು ಬಂದಿದೆ. ಏನಂದರೆ ನಮ್ಮಲ್ಲಿ ಒಂದು 10 ಗಿಡ ಏನೇ ಪ್ಲಾಂಟೇಷನ್ ಮಾಡ್ತಾ ಇರೋ ಅಂದರೆ ಒಂದು ಹೆಕ್ಟೇರ್ಗೆ 10 ಗಿಡ ಈ ಫೈಕಸ್ ಸ್ಪೀಸೀಸ್ ಫೈಕಸ್ ಬರ್ತಾವಲ್ಲ, ಹತ್ತಿ ಮರ, ಆಲ, ಅರಳಿ, ಅಶ್ವತ್ಥ ಇವೆಲ್ಲ ಬರ್ತಾವಲ್ಲ ಗೋಣಿ, ಇವನ್ನ ನೆಡಬೇಕು ಅಂತ ಒಂದು ಬಂದಿದೆ. ಅಂದರೆ ಯಾಕೆಂದರೆ ನಾವು ಇವೆಲ್ಲ ಫೈಕಸ್ ಸ್ಪೀಸೀಸ್ನ ನಾವು ಒಂದು ಫ್ಲಾಗ್ಶಿಪ್ ಸ್ಪೀಸೀಸ್ ಅಂತೇಳಿ ಕರಿತೀವಿ. ಫ್ಲಾಗ್ಶಿಪ್ ಸ್ಪೀಸೀಸ್ ಅಂದರೆ ಇದ್ರ ಮೇಲೆ ಬರ್ಡ್ಸ್ ಕೂರ್ತವೆ, ತ್ರೋಟ್ ದ ಇಯರ್ ನಿಮಗೆ ಸೈಕಲ್ ವೈಸ್ ಅವು ಫ್ರೂಟ್ಸ್ ಇಲ್ಡಿಂಗು ಇರ್ತಾವೆ ಅವು ಯಾವ ಬಿಗ್ ಫೈಕಸ್ ಸ್ಪೀಸೀಸ್. ಸೊ ಇಂಥವು ನಾವು ಗಮನದಲ್ಲಿ ಇಟ್ಕೊಂಡು ಮಾಡ್ತೇವೆ. ಈಗ ಮತ್ತೆ ಇನ್ನೂ ಒಂದು ಕೆಲವೊಂದಿಷ್ಟು ಏರಿಯಾದಲ್ಲಿ ಈಗ ನಮ್ಮಲ್ಲಿ ಆರ್ಮಿಡ್ ಕನ್ಸರ್ವೇಷನ್ ರಿಸರ್ವ್ ಇದೆ ನಮ್ಮ ದಾಂಡೇಲಿನಲ್ಲಿ. ಈಗ ನಾವು ಅಲ್ಲಿಗೆ ನಾವು ಆ ಸುತ್ತಮುತ್ತಲು ಬರೀ ಆರ್ಮಿಡ್ ಕನ್ಸರ್ವೇಷನ್ ರಿಸರ್ವ್ ಅಲ್ಲಿ ಅಷ್ಟೇ ಅಲ್ಲ, ಆ ಸುತ್ತಮುತ್ತಲು ನಾವು ಯಾವಾಗಲೂ ಪ್ಲಾಂಟಿಂಗ್ ಮಾಡ್ಬೇಕಾರ ಈಗ ಆರ್ಮಿಲ್ಲು ಏನು ಫೀಡ್ ಮಾಡುತ್ತೆ ಆ ಥರದ ಸ್ಪೀಸೀಸ್ನ ನಾವು ಈ ಎಲ್ಲ ಫೈಕಸ್ ಸ್ಪೀಸೀಸ್ ಮಾಡ್ತೀವಿ, ಕಾಸರ್ಕ ಅಂತ ಮಾಡ್ತೀವಿ, ಆಮೇಲೆ ಬಗಿನಿ ಅಂತ ಮಾಡ್ತೀವಿ. ಅಂದರೆ ಅದಕ್ಕೇನು ಫೀಡ್ ಮಾಡುತ್ತಲ್ಲ ಅಂತ ಸ್ಪೀಸೀಸ್ನ ನಾವು ಇಂಪಾರ್ಟೆನ್ಸ್ ಕೊಟ್ಕೊಂಡು ನಾವು ಎಲ್ಲ ಕಡೆನೂ ಫಾರೆಸ್ಟೇಷನ್ ಮಾಡ್ತೀವಿ. ಈಗ ಅನೇಕ ರೈತರನ್ನ ನಾವು ಕೇಳ್ತೀವಿ ಅರಣ್ಯದ ಸಮೀಪ ಇರುವಂಥ ತೋಟಗಾರಿಕಾ ಬೆಳೆಗಳಿಗೆ ಎಲ್ಲ ಅರಣ್ಯ ಪ್ರಾಣಿಗಳು ಬರ್ತವೆ, ನಾವು ಭಾಳ ಲುಕ್ಷನ್ ಮಾಡ್ತವೆ, ನಾವು ಕೇಳಿದ್ರು ಏನು ಮಾಡೋಕ್ಕಾಗಲ್ಲ, ನಾವು ಅದರ ಮೇಲೆ ಅಕ್ರಮ ಮಾಡ್ಕೊಂಡಂಥ ಜಮೀನುಗಳಿವು, ನಮ್ಗೆ ಯಾವ ಅನುಕೂಲನೂ ಸಿಗಲ್ಲ. ಅವರಿಗೂ ಕೂಡ ನಾವು ಸಂದರ್ಶನ ಮಾಡಿದಾಗ ಹೇಳ್ತಾ ಇರ್ತೀವಿ ಅವುಗಳಿಗೆ ಬೇಕಾದಂಥ ಆಹಾರ ಕೊಡುವಂಥ ಸಸ್ಯಗಳನ್ನು ನಾಟಿ ಮಾಡಿ ಅನ್ನುವಂಥದ್ದು ಇಲ್ಲಿ ಹೇಗೆ ಸ್ಪಂದಿಸ್ಬೋದು ಜನರು ಅಥವಾ ರೈತರು? ತಾವು ಹೇಳ್ತಾ ಇದ್ರಿ ಈಗ ಅಂದರೆ ನಮ್ಮ ರೈತರು ಅರಣ್ಯದ ಫಿಂಗರ್ಸ್ ಇರುವಂಥ ಬದಿಯಲ್ಲಿರುವಂಥ ರೈತರು ಫಸ್ಟ್ ಇಂಟೀರಿಯರ್ ಇರ್ತಾರೆ, ಅಲ್ಲಿ ಏನೋ ಒಂದು ಅವರ ಸಸ್ಟೈನೆನ್ಸ್ಗೆ ಅಂತೇಳಿ ಕ್ರಾಪ್ ಬೆಳ್ಕೊಂತಾರೆ. ಈ ಥರ ನಮ್ಮ ವನ್ಯಜೀವಿಗಳು ವನ್ಯ ಪ್ರಾಣಿಗಳು ಬಂದು ಅವ್ರನ್ನ ನಾಶ ಮಾಡ್ತಾ ಇರೋದು. ನಾವೇನು ಮಾಡ್ತಾ ಇದ್ದೀವಿ ನಮ್ಮ ಇಲಾಖಾ ವತಿಯಿಂದ ಮೊದಲನೇದು ಏನಾದರೂ ಅದಕ್ಕೆ ಲಾಸ್ ಆಯಿತು ಅಂದರೆ ಅದಕ್ಕೆ ನಾವು ಕಾಂಪೆನ್ಸೇಷನ್ ಕೊಡ್ತೀವಿ. ಈಗೆಲ್ಲ ಇದು ಕಾಂಪೆನ್ಸೇಷನ್ ಇದೆಯಲ್ಲ, ಇ ಪರಿಹಾರ ಅಂತ ನಮ್ಮದು ಮೊಬೈಲ್ ಅಪ್ಲಿಕೇಶನ್ ಬಂದಿದೆ. ಅದರಲ್ಲಿ ನಾವು ತಡ ಮಾಡಿದಂಗೆ ನಾವು ಅವರಿಗೆ ಪರಿಹಾರ ಕೊಡೋದಕ್ಕೆ ಪ್ರಯತ್ನ ಪಡ್ತೀವಿ. ಬಟ್ ಅದ್ರ ಜೊತೆಗೆ ನಾವು ಸಬ್ಸಿಡೈಸ್ಡ್ ರೇಟ್ಸಲ್ಲಿ ಅವರಿಗೆ ಸೋಲಾರ್ ಫೆನ್ಸಿಂಗು ಅಂದರೆ 50% ಅವ್ರದ್ದು 50% ಸರ್ಕಾರದಿಂದ ಅದು ಸೋಲಾರ್ ಫೆನ್ಸಿಂಗ್ನ ನಾವು ಹಾಕ್ಕೊಡೋಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ಅದೇ ರೀತಿ ಎಲ್ಲೆಲ್ಲಿ ಎಲಿಫೆಂಟ್ಗಳು ಆಕ್ಚುಲಿ ನಮ್ಮ ಹಳಿಯಾಳ ಸುತ್ತಮುತ್ತಲೇ ಏನಾಗಿದೆ ಅಂದರೆ ನಮ್ಮ ಎಲ್ಲ ಇಲ್ಲಿ ಶುಗರ್ ಫ್ಯಾಕ್ಟ್ರಿ ಬಂದಿದ್ರು ನಮ್ಮೆಲ್ಲ ರೈತ ಬಾಂಧವರು ಕಬ್ಬು ಬೆಳೀತಾರೆ. ಇದು ಕಬ್ಬು ಏನಂದ್ರೆ ನಮ್ಮ ಎಲಿಫೆಂಟ್ಗೆ ಆನೆಗಳಿಗೆ ಒಂಟಾನ ಭೋಜನ. ಅವು ಡಿಸೆಂಬರ್ ಆ ಟೈಮಲ್ಲಿ ಸ್ವಲ್ಪ ಹೊರಗೆ ಬರೋದಕ್ಕೆ ನವೆಂಬರ್ ಡಿಸೆಂಬರಲ್ಲಿ ಅವಾಗೆಲ್ಲ ಬರ್ತವೆ, ಯಾಕೆಂದ್ರೆ ಅವಾಗ ಫುಲ್ಲು ಬಂದ್ಬಿಡುತ್ತೆ ಫುಲ್ ಫ್ಲೆಜ್ ಆಗಿ, ಅವಾಗ ಬಂದು ತಿನ್ನ. ಸೊ ಅಂತದಲ್ಲಿ ನಾವೇನ್ ಮಾಡ್ತಾ ಇದೀವಿ, ಎಲಿಫೆಂಟ್ ಪ್ರೂಫ್ ಟ್ರೆಂಚಸ್ ಮಾಡ್ತಾ ಇದೀವಿ. ಅಂದ್ರೆ ಎಲ್ಲ ಕಡೆನೂ ಅಲ್ಲ, ಎಲ್ಲೆಲ್ಲಿ ನಮಗೆ ನಾವೇ ಮಾಡ್ತೀವಿ ಇದನ್ನೆಲ್ಲ ಮ್ಯಾಪ್ ಮಾಡ್ತೀವಿ. ಅಂದ್ರೆ ಎಲ್ಲಿ ಇಂಟೆನ್ಸಿಟಿ ಜಾಸ್ತಿ ಇದೆ, ಮೂವ್ಮೆಂಟ್ ಅವುಗಳ್ದು ಟ್ರ್ಯಾಕ್ ಮಾಡ್ತಾ ಇರ್ತೀವಲ್ಲ, ಅವುಗಳ ಮೂವ್ಮೆಂಟ್ ಎಲ್ಲಿ ಜಾಸ್ತಿ ಇದೆಯಲ್ಲ ಅಲ್ಲೆಲ್ಲ ಎಲಿಫೆಂಟ್ ಪ್ರೂಫ್ ಟ್ರೆಂಚಸ್ ಎಲ್ಲ ಮಾಡ್ತಾ ಇದೀವಿ. ಆಮೇಲೆ ಇವನ್ ಕೆಲವೊಂದಿಷ್ಟು ಏರಿಯಾದಲ್ಲಿ ನಾವು ಕ್ಯಾಟ್ಲ್ ಪ್ರೂಫ್ ಟ್ರೆಂಚಸ್ ಅಂತ ಮಾಡ್ತೀವಿ. ಕ್ಯಾಟ್ಲ್ ಪ್ರೂಫ್ ಟ್ರೆಂಚಸ್ ಅಲ್ಲಿ ಎಲಿಫೆಂಟ್ ಏನೋ ಮೂವ್ ಆಗ್ತವೆ, ಬಟ್ ಈ ನಮ್ಮ ಇವು ಇರ್ತಾವಲ್ಲ ಡೀರು ಅಂತವೆಲ್ಲ ಹೋಗಕ್ಕಲ್ಲ. ಸೊ ಅದರಿಂದಲೂ ಸಹ ನಾವು ಪ್ರೊಟೆಕ್ಷನ್ ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ನಾವು ಇದಕ್ಕೆ ಅಂದ್ರೆ ಇಂಟಿಗ್ರೇಟೆಡ್ ಎಫರ್ಟ್ ಬೇಕಾಗುತ್ತೆ, ಕೇವಲ ನಮ್ಮಿಂದನೂ ಆಗೋದಿಲ್ಲ, ರೈತ ಬಾಂಧವರಿಂದಲೂ ಆಗೋದಿಲ್ಲ. ಸೊ ಅವ್ರೂ ಸಹ ಇಲ್ಲಿ ಹಾಕ್ಬೇಕಾದ್ರೆ ಸ್ವಲ್ಪ ಈ ವನ್ಯಜೀವಿಗಳಿಗೆ ಅಟ್ರಾಕ್ಟ್ ಆಗುವಂತ ಕ್ರಾಪ್ಗಳನ್ನ ಹಾಕಬಾರ್ದು ಅಂತ ನನ್ನ ಅನಿಸಿಕೆ. ಯಾಕೆಂದ್ರೆ ಬಟ್ ಅದನ್ನು ಸಹ ಅವ್ರು ನೋಡ್ಕೋಬೇಕಾಗುತ್ತೆ, ಅವ್ರದ್ದು ಎಕನಾಮಿಕ್ ಸ್ಟೇಟಸ್ ನೋಡ್ಕೊಂಡು ಮಾಡಬೇಕಾಗುತ್ತೆ. ಹಾಗಾಗಿ ಜೀವ ವೈವಿಧ್ಯ ಅನ್ನೋದು ನಿಸರ್ಗದ ಆಯ್ಕೆ, ನಮ್ಮ ತೀರ್ಮಾನ ಅಲ್ಲ. ಹಾಗಾಗಿ ಅನೇಕ ತರಹದ ಸಸ್ಯಗಳು, ಅನೇಕ ತರಹದ ಪ್ರಾಣಿಗಳು, ಚಿಟ್ಟೆಗಳು, ಸೂಕ್ಷ್ಮಾಣುಜೀವಿಗಳು ಒಂದಕ್ಕೊಂದು ಪೂರಕವಾಗಿ ಇರುವ ಹಾಗೆ ನಿಸರ್ಗ ಸೃಷ್ಟಿ ಮಾಡಿದೆ. ಹಾಗಾಗಿ ಇಂಥ ಒಂದು ನಿಸರ್ಗವನ್ನ ಎಲ್ಲರೂ ಕಾಪಾಡಬೇಕಾದಂಥದ್ದು ಜವಾಬ್ದಾರಿ ನಮ್ದು. ಹಾಗಾಗಿ ಮಾನವ ಕಲ್ಯಾಣವನ್ನ ಇಟ್ಟುಕೊಂಡು ನಾವು ಕಾಯ್ದೆ ಕಾನೂನು ಮಾಡೋದಾಗ್ಲಿ ಏನೋ ಮಾಡೋದಾಗ್ಲಿ ಇದನ್ನೆಲ್ಲನೂ ಮಾಡ್ತಾ ಇರ್ತೀವಿ. ಆದರೆ ಪ್ರಾಣಿಗಳನ್ನ ಉಳಿಸ್ಕೋಬೇಕು, ಅದು ಯಾಕಂದ್ರೆ ನಿಸರ್ಗದ ಒಂದು ಭಾಗ ಆಗಿರೋದ್ರಿಂದ ಅಲ್ವಾ. ಹಾಗೆ ನಿಸರ್ಗದ ಸಮತೋಲನ ಕಾಪಾಡಿಕೊಳ್ಳಕ್ಕೆ ಎಲ್ಲಾ ಜೀವ ವೈವಿಧ್ಯದ ಪಾತ್ರ ಬಹಳ ಮುಖ್ಯ. ಹೌದು ಹೌದು, ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲೂ ಸಹ ಎಲ್ಲರದು ಡ್ಯೂಟಿ ಅಂತಾನೂ ಸಹ ಹೇಳಿದೆ. ಪ್ರತಿಯೊಬ್ಬ ಸಿಟಿಸನ್ ಕರ್ತವ್ಯನೂ ಸಹ ನಮ್ಮ ಫಾರೆಸ್ಟ್, ಎನ್ವೈರನ್ಮೆಂಟ್ ಮತ್ತೆ ವೈಲ್ಡ್ ಕ್ರಿಯೇಚರ್ಸ್ ನ ಪ್ರೊಟೆಕ್ಟ್ ಮಾಡೋದು ಅಂತ ಕಾನ್ಸ್ಟಿಟ್ಯೂಷನ್ ಅಲ್ಲೂ ಹೇಳಿದ್ದಾರೆ. ಆಮೇಲೆ ಇನ್ನಂದ್ರೆ ನಾವು ಏನೇ ಮಾಡ್ಬೇಕು ಅಂದ್ರೂ ನಾವು ಇಂಟಿಗ್ರೇಟೆಡ್ ಆಗಿ ಎಫರ್ಟ್ ಆಗಿ ಹಾಕ್ಬೇಕಾಗುತ್ತೆ. ಅಂದ್ರೆ ನಾವು ಮಾಡಕ್ಕೂ ಆಗೋದಿಲ್ಲ ಅಂದ್ರೆ ಕಂಪ್ಲೀಟ್ ನಾವು ಕೋ ಎಕ್ಸಿಸ್ಟೆನ್ಸ್ ಆಗಿರ್ಬೇಕು. ಆಮೇಲೆ ಪಾರ್ಟ್ ಆಫ್ ಲೈಫ್ ಅಂತೇಳಿ ತಗೊಂಡು ನಾವು ಮಾಡ್ಬೇಕಾಗುತ್ತೆ. ಇಲ್ಲಾಂದ್ರೆ ಓನ್ಲಿ ಡೆವಲಪ್ಮೆಂಟ್ ಅಂತೇಳಿ ಪ್ರೊಟೆಕ್ಷನ್ ಮಾಡ್ಲೇಬೇಕಾಗುತ್ತೆ. ಇಲ್ಲಾಂದ್ರೆ ತಾವು ಈ ಒಂದು ಮನೆಯನ್ನು ಸಹ ನೋಡಿದ್ರಿ, ಫ್ಲಡ್ ಆದಾಗೆಲ್ಲ ಎಷ್ಟೊಂದು ರೋಡ್ ಬ್ಲಾಕ್ ಆಯ್ತು, ಅದಾಯ್ತು, ಈ ತರ ಎಲ್ಲ ಆಗುತ್ತೆ, ಜಾರುವುದು. ಸೊ ನಾವು ಇಂಟಿಗ್ರೇಟೆಡ್ ಎಫರ್ಟ್ ಮಾಡ್ಬೇಕು. ಒಳ್ಳೆಯದು. ಇಷ್ಟಕ್ಕೆ ತಾವು ನಮ್ಮ ಹಳಿಯಾಳ ವಿಭಾಗದಲ್ಲಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿಯಾಗಿ ನಮ್ಮ ಈ ಪ್ರದೇಶದಲ್ಲಿ ಇರ್ತಕ್ಕಂತ ವನ್ಯಜೀವಿಗಳಾಗಿರ್ಬೋದು, ಅದು ಹುಲಿ ಸಂರಕ್ಷಣೆಗೆ ಕೈಗೊಂಡಂತ ಕ್ರಮಗಳಾಗಿರ್ಬೋದು, ಬೇರೆ ಪ್ರಾಣಿಗಳ ರಕ್ಷಣೆಗೆ ಕೈಗೊಂಡಂತ ಕ್ರಮಗಳು ಮತ್ತು ನಮ್ಮ ಜವಾಬ್ದಾರಿ, ಜನರ ಜವಾಬ್ದಾರಿ, ಎಲ್ಲರೂ ಕೂಡಿ ಈ ಜೀವ ವೈವಿಧ್ಯವನ್ನ ಕಾಪಾಡುವಂತ ನಿಟ್ಟಿನೊಳಗೆ ಆಲೋಚನೆ ಮಾಡೋಣ. ಇಷ್ಟು ಮಾಹಿತಿ ಕೊಟ್ಟದ್ದಕ್ಕೆ ಸರ್ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ಮತ್ತು ಅದರ ಮಹತ್ವದ ಕುರಿತು ಹಳಿಯಾಳ್ ಅರಣ್ಯ ವಿಭಾಗದಲ್ಲಿ ಉಪ ಸಂರಕ್ಷಣಾಧಿಕಾರಿಗಳಾದ ಅಜ್ಜಯ್ಯ ಜಿಆರ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಕರು ಎಚ್ ಬಿ ರಾಮಡ್ಕಿ. ಪಕ್ಷಿಯೋ ಸೇ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾನೆ. ಮತಲಬ್ ದೇಖ್ ಬೇಟಾ, ತೂ ಜೊ ಯೇ ಅಂಧಾಧುಂಧ ರಸಾಯನ ಮಿಲಾತಾ ಹೈ ನಾ, ಮಿಟ್ಟಿ ಕಿ ಸೆಹತ್ ಬಿಗಡ್ನೆ ಲಗಿ ಹೈ ಔರ್ ಜಬ್ ಮಾಟಿ ಹಿ ಕಮ್ಜೋರ್ ಪಡ್ ಜಾಯೇಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ. ಅರೆ ಪಹಲೆ ಐಸಾ ನಹೀ ಥಾ, ಪೂಛನಾ ಅಪ್ನೆ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಹಾತಿ ಥಿ, ಶುದ್ಧತಾ ಝಲಕ್ತಿ ಥಿ, ಮಾಟಿ ಭಿ ತಂದುರುಸ್ತ್ ಔರ್ ಲೋಗ್. ಪಹಲಿ ವಾಲಿ ಬಾತ್ ಕಾ, ಪರಮ್ ತೋ ಸಭಿ ಹಿ ಡಾಲೆ ಸಬ್ ನಹೀ, ಆಜ್ ಭಿ ಲಾಖೋ ಜಾಗರೂಕ್ ಕಿಸಾನ್ ಪರಂಪರಾಗತ ವಿಧಿ ಸೇ ಫಸಲ್ ಉಗಾ ರಹೇ ಹೈ, ಖರ್ಚಾ ಕಮ್ ಔರ್ ಉಪಜ್ ಕಿ ಕೀಮತ್ ಭಿ ಬೆಹತರ್ ಪಾ ರಹೇ ಹೈ. ಸಚ್ ಹೈ ರೇ ಬೇಟೆ, ಎಕ್ಸ್ಪೀರಿಯನ್ಸ್ ಸೇ ಬತಾ ರಹೇ ಹೈ, ಧೂಪ್ ಮೇ ಬಾಲ್ ಸಫೇದ್ ನಹೀ ಕಿಯೆ ಹೈ. ಠೀಕ್ ಹೈ ಭಾಯಿ, ಮೈ ಭಿ ಆಜ್ ಸೇ ಜಲ್ದಿ ಖೇತಿ ಶುರು ಕರೂಂಗಾ. ಮಾಟಿ ಸೇ ಪ್ರೇಮ್ ಕಿ ಪರಂಪರಾ ಹೈ ಪರಂಪರಾಗತ್ ಖೇತಿ. ರೈತರಿಗೆ ಸಲಹೆ: ಮಣ್ಣಿನ ಸವಕಳಿ ಮತ್ತು ಮಣ್ಣಿನ ಅವನತಿಗೆ ದಾರಿ. ಸಾವಿರಾರು ವರ್ಷಗಳ ಹಿಂದೆ ಮಣ್ಣಿನ ಗುಣಮಟ್ಟ ಹೇಗೆ ಒಂದು ಜೀವ ವೈವಿಧ್ಯತೆ ಮತ್ತು ಪ್ರಾಣಿಗಳ ಉಳಿವಿಗೆ ಕಾರಣವಾಯಿತೋ ಅದೇ ಫಲವತ್ತಾದ ಮೇಲ್ಮಣ್ಣು ಇಂದು ಹಲವಾರು ಸಸ್ಯವರ್ಗದ ಪ್ರಾಣಿಗಳ ಅಳಿವಿಗೆ ಕಾರಣವಾಗುತ್ತಿದೆ. ಮುಂಗಾರು ಹಂಗಾಮಿನಲ್ಲಿ ಎಲ್ಲರಿಗೂ ಮುದ ನೀಡುವ ಮಳೆಯ ಹನಿಗಳು ರೈತರಿಗೆ ಪ್ರಮುಖ ಸಮಸ್ಯೆಯಾಗುವುದೇ ಅವು ತಮ್ಮೊಂದಿಗೆ ಮಣ್ಣನ್ನು ಕೊಂಡೊಯ್ಯುವಾಗ. ಬೇಸಿಗೆಯನ್ನು ಕಳೆದು ಮಾಗಿ ಉಳುಮೆ ಮಾಡಿಸಿಕೊಂಡು ನಂತರದ ಬೆಳೆಗೆ ಮೈಯೊಡ್ಡಿ ನಿಂತ ಭೂಮಿಯನ್ನು ಮುಂಗಾರಿನ ಮಳೆಯ ಹನಿಗಳು ಅಪ್ಪಳಿಸಿದಾಗ ಉಂಟಾಗುವುದೇ ಮಣ್ಣಿನ ಸವಕಳಿ. ಮಳೆಯ ಹನಿಗಳು ಗಂಟೆಗೆ 30 ಮೈಲಿ ವೇಗದಲ್ಲಿದ್ದಾಗ ಅದರ ಪ್ರಭಾವ ಹೇಗಿರುತ್ತದೆ ಎಂದರೆ ಅದು ಬಿತ್ತದ ಬೀಜದ ಜೊತೆಗೆ ಮಣ್ಣಿನ ಮೇಲ್ಪದರವನ್ನು ಕೊಚ್ಚಿಕೊಂಡು ಹೋಗುತ್ತದೆ. ಮಳೆ ಹನಿಗಳಿಂದಾಗಿ ಬೇರ್ಪಟ್ಟ ಮಣ್ಣಿನ ಕಣಗಳು ಸುಲಭವಾಗಿ ಸವೆತಕ್ಕೆ ತುತ್ತಾಗುತ್ತವೆ.

ಮುಂದೆ ಕೇಳಿ ಮಧುಮಕ್ಕಳಿಗೆ ಆರತಿ ಎತ್ತುವ ಹಾಡು. ಕಾಶಿ ಪೀತಾಂಬರ ಕೈಯಲ್ಲಿ ಕೊಳಲು, ಕಾಶಿ ಪೀತಾಂಬರ ಕೈಯಲ್ಲಿ ಕೊಳಲು, ಪೂಷಿದ ಶ್ರೀಗಂಧ ಪರಿಮಳಲೇಶಾಗಿ, ಪೂಷಿದ ಶ್ರೀಗಂಧ ಪರಿಮಳಲೇಶಾಗಿ, ಪದ್ಮಾವಿಗೆ ಧರಿಸಿದಳು, ಪದ್ಮಾವಿಗೆ ಧರಿಸಿದಳು. ವಾಸುದೇವನಿಗೂ ವನಿತೆ ಶ್ರೀಲಕ್ಷ್ಮಿಗೂ ಬಾಸಿಂಗದಾರತಿಯ ಬೆಳಗಿರೆ, ಕುಂಕುಮ ಕಸ್ತೂರಿ ಪರಿ ಪರಿಣಾಮವ, ಕುಂಕುಮ ಕಸ್ತೂರಿ ಪರಿ ಪರಿಣಾಮವ, ಶಂಖ ಚಕ್ರವನ್ನೇ ಧರಿಸಿದ ನಮ್ಮ, ಶಂಖ ಚಕ್ರವನ್ನೇ ಧರಿಸಿದ ನಮ್ಮ, ಬಿಂಕಂದಿನಲ್ಲಿ ನಾಟ್ಯವಾಡುತ್ತಾಡುತ್ತ ಪಂಕಜನಾ ಬಗೆ ವನಿತೆ ಶ್ರೀಲಕ್ಷ್ಮಿಗೆ, ಕುಂಕುಮಾದಾರತಿಯ ಬೆಳಗೀರೆ. ತೆತ್ತಿಸ ಕೋಟಿ ದೇವರ್ ಕಳ ನೋಡಗೊಂಡು, ತೆತ್ತಿಸ ಕೋಟಿ ದೇವರ್ ಕಳ ನೋಡಗೊಂಡು, ಹತ್ತೌತಾರ್ದೋಳಾಡಿದ ನಮ್ಮ ಸತ್ಯಭಾಮೆಯ ಪ್ರಿಯ, ಹತ್ತೌತಾರ್ದೋಳಾಡಿದ ನಮ್ಮ ಸತ್ಯಭಾಮೆಯ ಪ್ರಿಯ, ಪುರಂದರ ವಿಠಲಗೆ ನಿತ್ಯೋತ್ತಮನಿಗೆ ನೀಲಧಾರತಿಯ ಬೆಳಗಿರೆ, 16,000 ಶ್ರೀಯವರೊಡಗೊಂಡು 16,000 ಶ್ರೀಯವರೊಡಗೊಂಡು ಚದುರಂಗ ಪಗಡೆಯ ನಾಡಿದ ನಮ್ಮ, ಚದುರಂಗ ಪಗಡೆಯ ನಾಡಿದ ನಮ್ಮ ಮಧುಸೂದನ ದೇವ, ಎದೆಯಲಿ ಕೌಸ್ತುಭ ಮಧುಸೂದನ ನೀವು ವನಿತೆ ಶ್ರೀಲಕ್ಷ್ಮಿಂಗು, ನೀಲಧಾರತಿಯ ಬೆಳಗಿರೆ, ಕಾಶಿ ಪೀತಾಂಬರ ಕೈಯಲ್ಲಿ ಕೊಳಲು ಪೂಜಿದ ಶ್ರೀಗಂಧ ಮೈಯೊಳು ಗಮ ಗಮ. ಇದುವರೆಗೆ ಕುಮಟಾ ತಾಲೂಕು ಉಲುವಳ್ಳಿಯ ಶ್ರೀಮತಿ ಯಮುನಾ ಕೃಷ್ಣ ಮರಾಠಿ ಮತ್ತು ಬಳಗದವರಿಂದ ಸಂಪ್ರದಾಯದ ಹಾಡುಗಳನ್ನು ಕೇಳಿದಿರಿ. ಇದು ಇಂದಿನ ಜನಪದ ಸಂಗೀತ ಕಾರ್ಯಕ್ರಮ. ನಮಸ್ಕಾರ. ಈಗ ವಾಣಿಜ್ಯ ಪ್ರಕಟಣೆ. ಉದ್ಯೋಗವಾಣಿ. ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತ. ನಾನು SSLC ನಂತರ ITI ಮಾಡಿ ರೈಲ್ವೆ ಇಲಾಖೆಯಲ್ಲಿ ಟೆಕ್ನಿಷಿಯನ್ ಆಗಿ ಸೇರಿ ಅದೇ ITI ಮೇಲೇನೆ ಸೀನಿಯರ್ ಸೆಕ್ಷನ್ ಇಂಜಿನಿಯರ್ ಆಗಿ ಬಡ್ತಿ ಹೊಂದಿ ಕೈ ತುಂಬಾ ಸಂಬಳ ಪಡೆಯುತ್ತಿದ್ದೇನೆ. ಅದಕ್ಕೆ ITI ಅಂದ್ರೆ ಯಾರು ಕಡಿಮೆ ತಿಳಿದುಕೊಳ್ಬೇಡಿ, ITI ಮಾಡಿ ನಿಮ್ಮ ಭವಿಷ್ಯ ರೂಪಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ITI ಕೇಂದ್ರಕ್ಕೆ ಭೇಟಿ ನೀಡಿ ಅಥವಾ ಸಹಾಯವಾಣಿ 1-555-267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ಈಗ ಕೇಳಿ ಲಕ್ಷ್ಮೀ ಮತ್ತು ಸಂಗಡಿಗರಿಂದ ಜನಪದ ಗೀತೆ. ತಾಯೇ ವರ್ದ ಮುಳೆ ಚೂಳಿ ಚಂದ್ರನೋ, ತಾನೋ ತನ ಮಗಳ ತೊಡೆ ಮ್ಯಾನೋ, ಚಂದ್ರನ ಮ್ಯಾನೋ ತಾಯು ತಂದೆ ಮಗಳ ಮಗಳ ತೊಡೆ ಮೇಲೆ ಕುಳ್ಳಿ ಚೀಕಂಡೆ ಏನೇ ಕುಡುದಲ್ಲ ಬಳೋಗ್ಯರೋ, ತನ್ನ ಮಗಳ ತೊಡೆ ಮೇಲೆ ಕುಳ್ಳಿ ಚೀಕಂಡೆ ಕ್ಯಾನಿ ಕುದುರಲ್ಲ ಬಳೋಗ್ಯಾಳು, ಕುದುರಲ್ಲ ಬಳಗಳೋ ನಾಯವೇ ಮಗಳೇ ಬಡಾ ಉಳಿಯೋ, ತಾಯೆ ಕೇಳೆ ಮಗಳೇ ಬಡಾ ಉಳಿಯೋ, ಮೊನ್ನಗೆ ನಾವೇಳಿದ ಮಾತೇನೋ ರೊಟ್ಟಿ ಒಳಗಿರುವ ಚಿರ ಕವಲಿಯೋ, ಮಾತೇನೋಟಿ ಒಳಗಿರುವ ಚಿರ ಕೌಲಿಯೋ, ಒಳಗಿರುವ ಚಿರ ಕೌಲಿ ಕೊಟ್ಟಾರೆ ಕ್ವಾಟರಲ್ಲು ಮೆಟ್ಟ ಗಳಿಯಾರೋಟಿ, ಒಳಗಿರುವ ಚಿರ ಕೌಲಿ ಕೊಟ್ಟಾರೋ ಕೊಟ್ಟು ಮೆಟ್ಟ ಮಗಳೇ ಬಳಾ ಉಳಿಯೋ, ಮಗಳೇ ಬಳ ಉಳಿ ಬಳೆ ಬಾಗಿಲ ಮುಂದಿರುವ ಚೋ ಮರವೋ ಮಗಳ ಬಳಗುಳಿ ತಾಯೇ ಕೆಳೆ ಬಾಗಿಲ ನಂಬಿರುವ ಚೆಚ ಮರವೋ ಮುಂದಿನ ಚೆಚ ಮರ ಕೊಟ್ಟರ ತೋ ಬಾಗಿಲ ಮೆಟ್ಟೆ ಕಳಿಯಾನೋ ಮಾರ ಕೊಡ್ತಾರೋ